ಇಷ್ಟು ಸೋರ್ಸಸ್ ಆಗಿನ ಕಾಲದಲ್ಲಿ ಇರಲಿಲ್ಲ. ಆದರೆ ಆಗಿನ ಕಾಲದಲ್ಲಿ ಯಾವ್ಯಾವ ಸೋರ್ಸಸ್ ಇತ್ತು? ವೇದಗಳು, ಉಪನಿಷತ್ಗಳು, ಬ್ರಹ್ಮಸೂತ್ರಗಳು, ಧರ್ಮಸೂತ್ರಗಳು. ಈಗ ನೀವು ಕೇಳಿರ್ಬೋದು ಆರ್ಯಭಟ್ಟ, ಪಾಣಿನಿ ಸೂತ್ರ, ಗ್ರೇಟ್ ಸಾಂಸ್ಕೃತ್ ಸ್ಕಾಲರ್ ಪಾಣಿನಿ, ಪಾಣಿನಿ ಸೂತ್ರಗಳು, ಪತಂಜಲಿ, ಚರಕ ಸಂಹಿತ, ಸುಶ್ರುತ ಸಂಹಿತ, ಇವರೆಲ್ಲ ಬರೆದಿರ್ತಕ್ಕಂತಹ ಅಮೂಲ್ಯವಾದ ಬರವಣಿಗೆಗಳೇ ಶಿಕ್ಷಣದ ಮೂಲಗಳಾಗಿತ್ತು. ಈ ಫಾರ್ಮಲ್ ಎಜುಕೇಷನ್ ಬಂದಿದ್ದು ಯಾವಾಗ? ಈ ಮೆಕ್ಯಾಲೆ ಬಂದಾಗ, ಬ್ರಿಟಿಷ್ ಎಜುಕೇಷನ್, ಇಂಗ್ಲಿಷ್ ಎಜುಕೇಷನ್ ಸಿಸ್ಟಮ್ ಅನ್ನೋದು ನಮ್ಮ ದೇಶದಲ್ಲಿ ಇಂಪ್ಲಿಮೆಂಟ್ ಆದಾಗಲೇ ಈ ಫಾರ್ಮಲ್ ಇನ್ಫಾರ್ಮಲ್ ಅನ್ನೋ ವ್ಯತ್ಯಾಸ ಕಂಡಿದ್ದು ನಾವು. सूरज तेरा चढ़ता ढलता गर्दिश में तरते हैं तारे दंगल दंगल दंगल दंगल माँ के पेट से मरघट तक है तेरी कहानी पग पग प्यारे दंगल दंगल दंगल दंगल सूरज तेरा चढ़ता ढलता गर्दिश में करते हैं तारे दंगल दंगल धड़कने छाती में जब दुपक जाती है बीट थप खपा उनको फिर जगा बात बन जाती है बावले हाथी सी हर चुनौती है रे सामने खड़ी घूर के पड़ी आंख दिखलाती है तो आंख से उसकी आंख मिला के भिड़ जाने का नाम है प्यारे दंगल दंगल दंगल सूरज तेरा चढ़ता ढलता गर्दिश में करते हैं तारे दंगल दंगल दंगल दंगल भरोसा अपने सपनों पे करना कितने मुंह उतनी बातें गौर कितनों पे करना आज लोगों की बारी जो कहे कह लेने दे तेरा भी दिन आएगा उस दिन हिसाब चुका के रहना दंगल दंगल सूरज तेरा चढ़ता चढ़ता गर्दिश में करते हैं तारे दंगल दंगल दंगल दंगल दंगल दंगल दंगल दंगल देती है किनके तैयारी के दिन तुझको मोहलत देती है मांगती है लागत में तुझसे हर बूंद पसीना परम नाम बदले में ये जान ले बेहद देती है दंगल दंगल सूरज तेरा चढ़ता चढ़ता गर्दिश में करते हैं तारे दंगल दंगल दंगल दंगल दंगल दंगल दंगल दंगल. ಇವತ್ತಿನ ದಿನ ಶಿಕ್ಷಣ ಹೆಂಗಾಗಿದೆ ಅಂದರೆ, ಒಂದು ಟೆಕ್ಸ್ಟ್ ಬುಕ್, ಕ್ಲಾಸ್ ಅಟೆಂಡೆನ್ಸ್,

ಆಗ ಹೆಂಗೆ ಯಾವ ಮಕ್ಕ ಇಟ್ಕೊಂಡು ಆನ್ಸರ್ ಮಾಡೋದು ಅನ್ನೋದು ಕೂಡ ನಮ್ಮ ತಲೆಯಲ್ಲಿ ಒಂದು ಬಂದ್ಬಿಡುತ್ತೆ. ಇನ್ನೊಂದು ಈ ಥರ ಯಾವಾಗ ಆಗುತ್ತೆ ಅಂದರೆ ಈ ಕಾಲೇಜ್ ವಿಷಯಗಳಲ್ಲಿ ಈ ಪೋಷಕರು ತಪ್ಪಾಗ್ಬಿಡ್ತಾರೆ, ಸುಮ್ಮನೆ ಇರಲ್ಲ ರಿಸಲ್ಟ್ ಹೇಳಿ ಸುಮ್ಮನಾಗ್ತಾರ ಇಲ್ಲ ನನ್ನ ಮಗಂಗೆ ಯಾವ ಕಾಲೇಜ್ ಸೇರ್ಕೊಂಡ್ರೆ ಒಳ್ಳೇದು ಅನ್ನೋ ಒಂದು ಕ್ವಶನ್ ಕೇಳ್ಬಿಡ್ತಾರೆ. ಆ ರಿಲೇಟಿವ್ಸ್ಗಳು ಬೆಂಗಳೂರಲ್ಲಿ ಇರ್ತಕ್ಕಂಥ ಎಲ್ಲಾ ಕಾಲೇಜು ಒಳ್ಳೇದಂತಾರೆ. ಯಾವುದೋ ಒಂದು ಕಾಲೇಜ್ ಅವ್ರಿಗೆ ಇಷ್ಟ ಆಗಿರೋ ಅವ್ರಿಗೇನೋ ಒಂದು ರಿಲೇಷನ್ ಸಂಬಂಧ ಇರುತ್ತೆ ಆ ಕಾಲೇಜ್ ಜೊತೆಗೆ. ಆ ಒಂದು ತಲೆ ಮನಸ್ಸಲ್ಲಿ ಅದನ್ನ ಇಟ್ಕೊಂಡು ನೀನು ಈ ಕಾಲೇಜ್ ಸೇರ್ಕೊ ಅಂತ ಹೇಳಿರ್ತಾರೆ, ಒಪ್ಕೋತೀನಿ. ನೆಕ್ಸ್ಟ್ ಇನ್ನು ಎಲ್ಲೋ ಫಂಕ್ಷನಲ್ಲಿ ಸಿಕ್ಬಿಟ್ಟಿರ್ತಾರೆ, ನಾನು ಆ ಕಾಲೇಜೇ ಸೇರ್ಕೊಂಡಿರಲ್ಲ ಅನ್ಕೊಳ್ಳಿ. ಆ ಕೇಳ್ತಾರೆ, ನಾನು ಹೇಳ್ತೀನಲ್ಲ ನಾನು ಈ ಕಾಲೇಜ್ ಸೇರ್ಕೊಂಡೆ ಅಂಕಲ್ ಅಂದರೆ, ನೀನು ಯಾಕೆ ನಾನು ಹೇಳಿದ ಕಾಲೇಜ್ ಸೇರ್ಕೊಳ್ಳಿಲ್ಲ. ಅಲ್ಲೂ ಕೂಡ ಒಂದು ಪಕ್ಷಪಾತ ಮಾಡ್ತಾರವರು ನಮ್ಮೇಲೆ ಒಂಥರ. ಅವತ್ತಿನ ನಾವು ಅವ್ರಿಗೆ ಒಂದು ದುಶ್ಮನ್ಗಳ ಹಾಗೆ. ಪೇರೆಂಟ್ಸ್ ಕೂಡ, ನಾನೇ ನನ್ನ ಎಷ್ಟೊಂದು ಫ್ರೆಂಡ್ಸ್ಗಳ ಪೇರೆಂಟ್ಸಲ್ಲಿ ಇದನ್ನು ನೋಡಿದ್ದೀನಿ, ನನ್ನ ಮಗ ಈ ಕಾಲೇಜ್ನಲ್ಲಿ ಓದಿದ್ರೇನೆ ಅವನಿಗೆ ಒಳ್ಳೆ ಶಿಕ್ಷಣ ಸಿಗೋದು, ಹೈ ಸ್ಟೇಟಸ್. ಸೊ ಈಗ ಟೆಂತ್ ಆದಮೇಲೂ ಕೂಡ, ಸೆಕೆಂಡ್ ಪಿ ಆದಮೇಲೂ ಕೂಡ ಅವ್ರಿಗೇನು ಇಷ್ಟ ಇದೆ ಅನ್ನೋದನ್ನ ಮೊದಲು ಕೇಳಿ ನೀವು. ಈ ಮಕ್ಕಳು ಕೂಡ ನಮ್ದು ಒಂಥರ ಚಂಚಲ ಮನಸ್ಸು, ನನಗೂ ಕೂಡ ಈ ರೀತಿ ಇತ್ತು. ಟ್ರೈನ್ ಡ್ರೈವರ್ ಆಗ್ಬೇಕನ್ನೋ ಒಂದು ಹುಚ್ಚು. ಟ್ರೈನಲ್ಲಿ ಪ್ರಯಾಣ ಮಾಡ್ತಾ ಇದ್ದೀನಿ ಅಂದ್ರೆ ಇಂಜಿನ್ ಇಂದನೇ ಕುತ್ಕೋಬೇಕು. ಅದಾದ್ಮೇಲೆ ಮೆಟ್ರೋ ಬಂತು, ಮೆಟ್ರೋದಲ್ಲಿ ಮೆಟ್ರೋ ಡ್ರೈವರ್ ಆಗ್ಬೇಕು ಅಂತ ಆಸೆ. ಈಗ ಯಾವ್ದೋ ಒಂದು ಪೊಲೀಸ್ ಫಿಲಮ್ ನೋಡುತ್ತೆ, ಪೊಲೀಸ್ ರಿಲೇಟೆಡ್ ಫಿಲಮು, ಏ ನಾನು ಪೊಲೀಸ್ ಆಫೀಸರ್ ಆಗ್ಬೇಕು ಅನ್ನೋ ಆಸೆ. ಇಲ್ಲ ಪೈಲಟ್. ನಮ್ಗೆ ಮೆಚುರಿಟಿ ಎಲ್ಲಿ ತನಕ ಬರಲ್ಲ ಅಲ್ಲಿ ತನಕ ನಮ್ದು ಮನಸ್ಸು ಚಂಚಲಾನೆ. ಸೊ ನಮ್ಗೆ ಆಕ್ಚುಲ್ ಆಗಿ ನಾವ್ ಏನ್ ಇಂಟ್ರೆಸ್ಟ್ ಇನ್ನೋದು ಯಾವಾಗ ಗೊತ್ತಾಗುತ್ತೆ, ಈ ಟೆಂತ್ ಆದ್ಮೇಲೆ ಇಲ್ಲ ಸೆಕೆಂಡ್ ಪಿ ಯು ಆದ್ಮೇಲೆ. ಈಗ ಒಂದ್ ಕೋರ್ಸ್ ನಾನು ತಗೊಂಡಿರ್ತೀನಿ, ಸಪೋಸ್ ನಾನು ಅನ್ಕೊಂಡಿದ್ದಲ್ಲಿ ನನ್ಗೆ ತೃಪ್ತಿ ಸಿಕ್ಕಿಲ್ಲ ಅಂದ್ರೆ, ಇಮಿಡಿಯೇಟ್ ಆಗಿ ಅದೇ ಸ್ಟ್ರೀಮ್ ಲೈನ್ ಅಲ್ಲಿ ಇರುವಂತಹ ಇನ್ನೊಂದು ಜಾಬ್ಗೆ ನಾನು ಚೇಂಜ್ ಆಗುವಂತ ಆಪರ್ಚುನಿಟಿ ನನ್ಗಿರ್ಬೇಕು. ಒಂದು ಬಿಸ್ನೆಸ್ ಮಾಡ್ಬೇಕಂದ್ರು ಕೂಡ ದುಡ್ಡನ್ನ ನಾವ್ ಹೆಂಗ್ ಹ್ಯಾಂಡಲ್ ಮಾಡ್ತೀವಿ ಅನ್ನೋದು ನಮಗ್ ಗೊತ್ತಿರ್ಬೇಕು. ಜನ